ಈ ಸಿಂಹಿನಿಯ ಪಂಜರದಲ್ಲಿ ಸಿಕ್ಕು ವಿಲಿವಿಲಿ ಒದ್ದಾಡುತ್ತಲಿರುವ ಪಶುವು ಜೀವದಿಂದ ಕಡೆಗಾಗುವುದೇ? ಶೋಕಿಯಿಂದ ಮಾತನಾಡು, ತ್ರಿಭುವನ ವೀರನಾದ ನನ್ನ ಪತಿಯ ಕೈಯಿಂದ ನೀನೆಂದಿಗೂ ಪಾರಾಗಲಾರೆ. ನಿನ್ನನ್ನು ಪಾರು ಮಾಡಲು ಬಂದ ಈ ನಾರಿ ರಕ್ತವನ್ನು ಚೆಲ್ಲಿಕೊಡುವಿಯಾ? ಚೆಲ್ಲಿ ಚೆಲ್ಲಿ ಕೊಡುವನಷ್ಟೇ ಅಲ್ಲ, ಮತ್ತೇನು ಮಾಡುವೆ? ಹಿಂದೊಮ್ಮೆ ಸೂರ್ಪನ್ನಕ್ಕಿಗಾದ ಆ ವ್ಯವಸ್ಥೆ ನಿನಗಾಗುವುದು ಎಚ್ಚರ. ತೋ ಹೇಳಿಯೇ, ಚೈತನ್ಯವಿಲ್ಲದ ಮಣ್ಣಿನ ಗೊಂಬೆಗೆ ಬಣ್ಣ ಕೊಟ್ಟಂತಿದೆ ಈ ನಿನ್ನ ಸೌಂದರ್ಯ. ನಾನು ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಸದಿದ್ದರೆ ಏನು ಮಾಡುವೆ? ನಾನು ಕಾಮಿಸುವ ಪುರುಷರಲ್ಲೂ ನಿನ್ನ ಮಾರ್ಗವನ್ನೇ ಹಿಡಿಯುವರು. ಆದ್ದರಿಂದ ನಾನು ಈಗಲೇ ಹೋಗಿ ನಿನ್ನನ್ನು ಕಾಳಿದೇವಿಗೆ ಬಲಿ ಕೊಡುವಂತೆ ಮಾಡಿ ಕಾಲನಾಮನಿಗೆ ಅಟ್ಟುತ್ತೇನೆ. ಜೋಕೆ ಹೋಗು, ರಕ್ಕಸಿ ಹೋಗು, ಸಾವು ಬಂದರು ಸತ್ಯವನ್ನು ಬಿಡಲಾರನು ಈ ರಾಮ. ಇದುವರೆಗೂ ದೊಡ್ಡಾಟ ಐರಾವಣ ಮೈರಾವಣ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್, ಮಾರ್ತೋಜಿ ಮತ್ತು ಸಂಗಡಿಗರು. ಈಗ ಕೇಳೋಣ ಕೃಷಿ ಹಾಡುಗಳನ್ನು. ಮಲ್ಲಿಗೆಯ ಹತೋಟಿ ಮಾಡಬೇಕು, ರಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ರಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.